35.1 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಕನಿಷ್ಠ ತಾಪಮಾನ 13 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಾಗಲಕೋಟೆಯಲ್ಲಿ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದೆಲ್ಲೆಡೆ ಒಣಹವೆ ಮುಂದುವರಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈ ತಿಂಗಳ 25ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಯ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ದಿಗೆ ಒತ್ತು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಲೋಕೋಪಯೋಗಿ ಇಲಾಖೆ ರಸ್ತೆಗಳ ಅಭಿವೃದ್ದಿಗೆ ಹೆಚ್ಚಿನ ಅನುದಾನ, ಸಚಿವ ಸಿಸಿ ಪಾಟೀಲ್. 250,000 ಮೆಟ್ರಿಕ್ ಟನ್ ಈರುಳ್ಳಿ ದಾಸ್ತಾನು ನಿರ್ಧಾರ, ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಕೃಷಿ ರಂಗ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಉತ್ಪಾದನೆ ಹಾಗೂ ಅವುಗಳ ಉಪಯೋಗ, ಈ ಕುರಿತು ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ಇವರೊಂದಿಗೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಸಿರೆಲೆ ಗೊಬ್ಬರಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಹಸಿರೆಲೆ ಗೊಬ್ಬರಗಳು ಬಹಳ ಹಿಂದಿನಿಂದಲೂ ಕೂಡ ನಮ್ಮ ಕೃಷಿಕರು ಬಳಕೆಯನ್ನ ಮಾಡ್ತಾ ಇದ್ರು. ಆದರೆ ಒಂದಷ್ಟು ಸಮಯ ಈ ಹಸಿರೆಲೆ ಗೊಬ್ಬರಗಳ ಬಗ್ಗೆ ಅಷ್ಟು ಕಾಳಜಿಯನ್ನ ವಹಿಸಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದ್ದಾವೆ. ಆದರೆ ಈ ಹಸಿರೆಲೆ ಗೊಬ್ಬರ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಅಂಶ ಕೃಷಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಬೆಳೆಗಳಿಗೆ ಬೇಕಾಗಿರತಕ್ಕಂತಹ ಎಲ್ಲಾ ಪೋಷಕಾಂಶಗಳನ್ನು ಕೂಡ ನಾವು ಒಂದೇ ರೂಪದಲ್ಲಿ ಒದಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕೊಟ್ಟಿಗೆ ಗೊಬ್ಬರ ಇರಬಹುದು, ರಾಸಾಯನಿಕ ಗೊಬ್ಬರ ಇರಬಹುದು, ಜೈವಿಕ ಗೊಬ್ಬರ ಇರಬಹುದು, ಅದು ಪೂರ್ಣ ಎಲ್ಲವುದನ್ನು ಕೂಡ ನಾವು ಒಂದು ರೂಪದಲ್ಲಿ ಒದಗಿಸ್ತಕ್ಕಂಥದ್ದು ಅಷ್ಟು ಸಮರ್ಪಕ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಹಸಿರೆಲೆ ಗೊಬ್ಬರವು ಕೂಡ ಒಂದು ಹಸಿರೆಲೆ ಗೊಬ್ಬರವನ್ನು ಕೂಡ ನಾವು ಬಳಕೆಯನ್ನ ಮಾಡಬೇಕು ಅನ್ನುವಂಥದ್ದು. ಬೇರೆ ಬೇರೆ ರೂಪದ ಗೊಬ್ಬರಗಳನ್ನ ಬಳಕೆಯನ್ನ ಮಾಡಿದಾಗ ನಮ್ಮ ಕೃಷಿಗೆ ಅದು ಹೆಚ್ಚು ಪೂರಕವಾಗಿ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಹಸಿರೆಲೆ ಗೊಬ್ಬರ ಅಂತ ಅಂದ್ರೆ ಏನು, ಯಾವ ಗಿಡಗಳನ್ನ ಅಥವಾ ಹಸಿರೆಲೆಯನ್ನ ನಾವು ಗೊಬ್ಬರಕ್ಕಾಗಿ ಬಳಕೆಯನ್ನ ಮಾಡ್ತೀವಿ, ಎಲ್ಲೆಲ್ಲಿ ಬಳಕೆಯನ್ನ ಮಾಡಬಹುದು, ಯಾವ ಸಮಯ ಇದಕ್ಕೆ ಹೆಚ್ಚು ಸೂಕ್ತವಾದದ್ದು, ಹಾಗೂ ಈ ಹಸಿರೆಲೆ ಗೊಬ್ಬರದಿಂದ ಏನೆಲ್ಲ ಅನುಕೂಲಗಳು ನಮ್ಮ ಕೃಷಿಕರಿಗೆ ಲಭಿಸುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಡಾ ಜಿ ಪ್ರಮೋದ್ ಅವರು ನಮ್ಮೊಂದಿಗೆ ಇದ್ದಾರೆ. ಪ್ರಮೋದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೈತ ಬಾಂಧವರೇ. ಹಸಿರೆಲೆ ಗೊಬ್ಬರ ಬಹಳ ಪ್ರಾಮುಖ್ಯತೆಯನ್ನ ಇತ್ತೀಚಿನ ದಿವಸಗಳಲ್ಲಿ ಪಡೆದುಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಹಸಿರೆಲೆ ಗೊಬ್ಬರ ಅಂತ ಅಂದ್ರೆ ಏನು ಸರ್? ಹಸಿರೆಲೆ ಗೊಬ್ಬರಗಳು ಹೇಳೋದಕ್ಕಿಂತ ಮುಂಚೆ ಹಸಿರು ಗೊಬ್ಬರಗಳು ಏನಕ್ಕೆ ಬೇಕು ಅನ್ನೋದನ್ನ ನಾನೊಂದು ಚಿಕ್ಕದಾಗಿ ಕಿರು ಪರಿಚಯ ಮಾಡ್ತೇನೆ. ಕೃಷಿಯಲ್ಲಿ ಈಗ ನಾವು ಅಧಿಕ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳು, ಪೀಡೆನಾಶಕಗಳನ್ನ ನಾವು ತುಂಬಾ ಬಳಕೆ ಮಾಡ್ತಿದ್ದೇವೆ. ಇದರಿಂದಾಗಿ ಏನಾಗಿದೆ ಅಂದ್ರೆ ಮಣ್ಣಿನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳು ಕ್ಷೀಣಿಸ್ತಾ ಬರ್ತಾ ಇದೆ. ಹಾಗಾಗ್ಬಿಟ್ಟು ಮಣ್ಣಿನ ಫಲವತ್ತತೆಯೂ ಕೂಡ ತುಂಬಾ ಕಡಿಮೆ ಆಗಿದೆ. ಸೊ ನಾವು ಮಣ್ಣನ್ನ ಸಂರಕ್ಷಣೆ ಮಾಡಿಕೊಂಡು ಅದರ ಗುಣಧರ್ಮಗಳನ್ನು ಹೆಚ್ಚಿಸುವಲ್ಲಿ ಸಾವಯವ ಗೊಬ್ಬರಗಳ ಪಾತ್ರ ಬಹುಮುಖ್ಯವಾಗಿದೆ. ಈ ಸಾವಯವ ಪಾತ್ರ ಏನಂದ ತಕ್ಷಣ ನೀವೆಲ್ಲರೂ ಸಾವಯವ ಕೃಷಿ ಅಂತ ಹೇಳ್ತೀವಿ. ಸೊ ಸಾವಯವ ಕೃಷಿಗಳಿಗೆ ಸಾವಯವ ಗೊಬ್ಬರಗಳನ್ನು ನಾವು ಮಾಡ್ತಾ ಬರಬೇಕು. ಸಾವಯವ ಗೊಬ್ಬರಗಳನ್ನು ನಮ್ಗೆ ಏನು ಹೊಸದಲ್ಲ, ಅದ್ರ ಜೊತೆಗೆ ಹಸಿರೆಲೆ ಗೊಬ್ಬರನು ಕೂಡ ಹೊಸದಲ್ಲ. ಅನಾದಿ ಕಾಲದಿಂದಲೂ, ನಮ್ಮ ತಾತ ಮುತ್ತಾಂದ್ರ ಕಾಲದಿಂದಲೂ ಕೂಡ ನಾವು ಈ ಹಸಿರೆಲೆ ಗೊಬ್ಬರಗಳನ್ನ ಬಳಸ್ತಾ ಬರ್ತಾ ಇದ್ದೇವೆ. ಅವನ್ನ ಹೆಚ್ಚಾಗಿ ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಲ್ಲಿ ಸಾವಯವ ಪ್ರಮಾಣ ಜಾಸ್ತಿ ಆಗ್ಬಿಟ್ಟು ಮಣ್ಣಿನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳು ಹೆಚ್ಚಾಗಿ ಬೆಳೆ ಉತ್ಪಾದಕತೆ ಕೂಡ ಹೆಚ್ಚಾಗುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಇದು ಒಂದು ನಮಗೆ ಹೆಚ್ಚಿನ ಇಳುವರಿ ಪಡೆಯಲು ಸಾಕಷ್ಟು ಒಂದು ಸಹಾಯ ಮಾಡತಕ್ಕಂಥ ಒಂದು ಗುಣಧರ್ಮ ಹೊಂದಿರತಕ್ಕಂಥ ಹಸಿರೆಲೆ ಗೊಬ್ಬರಗಳು. ಈ ಹಸಿರೆಲೆ ಗೊಬ್ಬರಗಳು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಗಿಡ ಮರಗಳ ಅಥವಾ ಸಸ್ಯಗಳ ಹಸಿರು ಭಾಗದ ಅಂದರೆ ಎಲೆ ಕಾಂಡ ಆಗಿದೆ, ಅಂದರೆ ಮೃದುವಾದಂಥ ಕಾಂಡ ಆಗಿರ್ಬೋದು, ಇವನ್ನ ನಾವು ಭೂಮಿಗೆ ಸೇರಿಸಿದ್ರಿಂದ ಇದೇನಾಗುತ್ತೆ ಅಂದರೆ ಅದನ್ನು ಕೊಳ್ತು ಅವು ಪೋಷಕಾಂಶಗಳನ್ನು ಬಿಡುಗಡೆ ಮಾಡುತ್ತೆ ಹಾಗೂ ಮಣ್ಣಿನ ಫಲವತ್ತತೆನ ಹೆಚ್ಚುತ್ತೆ. ಅಂತಹ ಗಿಡ ಮರಗಳನ್ನು ನಾವು ಹಸಿರೆಲೆ ಗೊಬ್ಬರ ಅಂತ ಕರಿತೇವೆ. ಯಾವುದೇ ಗಿಡಗಳನ್ನ ಬಳಸಬಹುದು ಅಂತೇಳಿ ನೀವು ಹೇಳಿದ್ರಿ. ಯಾವುದೇ ಹಸಿರೆಲೆ ಆಗಿರ್ಬೋದು, ಸೊಪ್ಪಾಗಿರ್ಬಹುದು, ಮೃದುವಾದಂತಹ ಕಾಂಡ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನಮ್ಮ ತಾಕಿನಲ್ಲಿ ನಾವು ಸೇರಿಸಿದಂತ ಸಂದರ್ಭದಲ್ಲಿ ಅದು ಚೆನ್ನಾಗಿ ಕೊಳೆಯುತ್ತೆ, ಕಳಿಯುತ್ತೆ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಬಿಡುಗಡೆಯನ್ನ ಮಾಡುತ್ತೆ. ಆದ್ರೆ ಎಲ್ಲದನ್ನು ಕೂಡ ನಾವು ಬಳಕೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಕೆಲವೊಂದನ್ನ ನಾವು ಹಸಿರೆಲೆ ಗೊಬ್ಬರಕ್ಕಾಗಿ ಅಂತ ಹೇಳಿ ವರ್ಗೀಕರಣವನ್ನ ಮಾಡಿರ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರಿಗೆ ಹೆಚ್ಚು ಸೊಪ್ಪನ್ನ ನೀಡಿ ಮತ್ತೆ ಬೇಗ ಕಳಿತು ಪೋಷಕಾಂಶಗಳನ್ನು ನೀಡ್ತಕ್ಕಂತಹ ಗಿಡಗಳು ಯಾವ್ಯಾವ್ದಿದ್ದಾವೆ, ಹಸಿರೆಲೆ ಗೊಬ್ಬರಕ್ಕೆ ನಾವು ಯಾವೆಲ್ಲ ಗಿಡಗಳು ಅಥವಾ ಬೀಜಗಳನ್ನ ಬಳಕೆಯನ್ನ ಮಾಡಬಹುದು? ಈಗ ಹಸಿರೆಲೆ ಗೊಬ್ಬರಗಳಲ್ಲಿ ಎರಡು ವಿಧಗಳು ಬರುತ್ತೆ. ಒಂದೇನಂದ್ರೆ ನಮ್ಮ ಜಮೀನಲ್ಲಿ ನಾವೇ ಬೆಳ್ಕೊಂಡು ಆ ಒಂದು ಹಸಿರೆಲೆ ಗೊಬ್ಬರ ನಾವು ಭೂಮಿಗೆ ಸೇರಿಸ್ತಕ್ಕಂಥದ್ದು, ಅದನ್ನ ನಾವು ಸ್ಥಳೀಯ ಹಸಿರೆಲೆ ಗೊಬ್ಬರಗಳು ಅಂತ ಕರೆಸ್ಕೊಂತೇನಂತೆ. ಇನ್ನೊಂದು ಹೊರಗಡೆಯಿಂದ ತಂದು ನಮ್ಮ ಭೂಮಿಗೆ ಸೇರಿಸ್ತಕ್ಕಂಥ ಕೆಲಸನ ಮಾಡತಕ್ಕಂಥದ್ದು. ಎರಡು ವಿಧಾನಗಳಿದ್ದಾವೆ. ನಾವು ಈ ಹಸಿರು ಎಲೆ ಗೊಬ್ಬರಗಳನ್ನ ನಾವು ಬಳಸಬೇಕಾದ್ರೆ ಅನುಸರಿಸಬೇಕಾದ ವಿಧಾನಗಳು ಏನಪ್ಪಾ ಅಂತ ಹೇಳಿದ್ರೆ, ನಾವು ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಮೊದಲು ಆ ಬೆಳೆಗಳು ದ್ವಿದಳ ಜಾತಿಗೆ ಸೇರ್ತಕ್ಕಂಥ ಒಂದು ಗುಂಪಿಗೆ ಬರಬೇಕು. ಅಂದ್ರೆ ನಮ್ಮ ಅಲಸಂದೆ, ಹುರುಳಿ, ಅವರೆಕಾಳು ಈ ತರದ್ದು. ಏನಕ್ಕೆ ಇವು ಅಂತ ಹೇಳಿದ್ರೆ ಅವನ್ನ ನಾವು ಲೆಗ್ಯುಮಿನಸ್ ಪ್ಲಾಂಟ್ ಅಂತ ಕರಿತೇವೆ ಇಂಗ್ಲಿಷ್ನಲ್ಲಾದ್ರೆ. ಸೊ ಇವು ದ್ವಿದಳ ಧಾನ್ಯಗಳ ಗ್ರೂಪಿಗೆ ಸೇರಿತಕ್ಕಂಥವು. ಇವು ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಒಂದು ವಾತಾವರಣದಲ್ಲಿ ಸಾಕಷ್ಟು ಪ್ರಮಾಣದ ಸಾರಜನಕ ಇದೆ ಸರ್. ಆ ಸಾರಜನಕವನ್ನ ಗಿಡಗಳು ಹೀರ್ಕೊಂಡು ಬೇರುಗಳ ಗಂಟು ಹಾಗೂ ಕಾಂಡಗಳ ಗಂಟುಗಳಲ್ಲಿ ವಾತಾವರಣದ ಸಾರಜನಕನ ಸ್ಥಿರೀಕರಿಸಿ ಅದನ್ನ ಭೂಮಿಗೆ ಸೇರಿಸುವಂತ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಇನ್ನೇನ್ ಮಾಡುತ್ತೆ ಅಂದ್ರೆ ಹಲಸಾಗಿ ಬೆಳೆಯುತ್ತೆ. ತುಂಬಾ ಚೆನ್ನಾಗಿ ಬೆಳೆದು ಸಾಕಷ್ಟು ಪ್ರಮಾಣದ ಅಂದ್ರೆ ಹತ್ತತ್ರ 10 ಟನ್ನಷ್ಟು ಒಂದು ಸಾವಯವ ಪದಾರ್ಥನ ಭೂಮಿಗೆ ಸೇರಿಸ್ತಕ್ಕಂತ ಕೆಲಸ ಮಾಡುತ್ತೆ. ಈ ಸಾವಯವ ಪದಾರ್ಥ ಅಂದ ತಕ್ಷಣ ಎಲ್ಲವೂ ಕೂಡ ಎನಿ ಯಾವುದೇ ಆಗಿರ್ಬೋದು, ಅದರಲ್ಲೂ ಈ ಹಸಿರು ನಾವು ಸೇರಿಸಿದಾಗ ಏನಾಗುತ್ತೆ ಅಂದ್ರೆ ಇದರಲ್ಲಿ ಸಾರಜನಕದ ಪ್ರಮಾಣ ತುಂಬಾ ಹೆಚ್ಚಾಗಿರುತ್ತೆ. ತುಂಬಾ ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಕೇವಲ 1 ಅಥವಾ 2 ವಾರಗಳಲ್ಲೇ ಕೊಳತು ಅದು ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ. ಸೊ ಇದು ಬಹಳ ಮುಖ್ಯವಾದಂಥ ವಿಷಯ, ಇಷ್ಟು ನಾವು ಗಮನಿಸಬೇಕಾಗಿರೋದು. ಅದು ಬಿಟ್ಟರೆ ನಾವು ನಮ್ಮ ಹೊಲಗಳ ಬದುಗಳಲ್ಲಿ ಅಂದ್ರೆ ಸ್ಥಳೀಯವಾಗಿ ಬೆಳೀತಕ್ಕಂಥದ್ದು, ಅದ್ರ ಜೊತೆಗೆ ಅಪ್ಸೆಣಬು ಅಂತ ಕೇಳಿದೀರಾ, ಡೈಂಚ ಅಂತ ಬರುತ್ತೆ, ಇವೆರಡು ಕೂಡ ತುಂಬಾ ಪ್ರಚಲಿತವಾಗಿರ್ತಕ್ಕಂತ ಹಸಿರೆಲೆ ಗೊಬ್ಬರಗಳು. ಆಮೇಲೆ ಸ್ಥಳೀಯವಾಗಿ ನಾವು ನಮ್ಮ ಜಮೀನಲ್ಲಿ ಬೆಳೆಯೋಕೆ ಆಗೋದಿಲ್ಲ ಅಂದ್ರೆ ಹೊರಗಡೆಯಿಂದ ತಂದು ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ. ಹೊರಗಡೆಯಿಂದ ತಂದು ಹಾಕ್ತಕ್ಕಂಥ ಕೆಲಸಗಳು ಅಂದ್ರೆ ನಮಗೆ ಯಥೇಚ್ಛವಾಗಿ ಸಿಗ್ತಕ್ಕಂಥದ್ದು ಅಂದ್ರೆ ಒಂದು ಗೊಬ್ಬರದ ಗಿಡ, ಗ್ಲೈರಿಸೀಡಿಯಾ ಅಂತ ಹೇಳಿ ನಾವು ಇಂಗ್ಲಿಷಲ್ಲಿ ಕರಿತೇವೆ, ಗೊಬ್ಬರದ ಗಿಡ. ಅದರದ್ದು ಕಾಂಡ ತುಂಬಾ ಮೃದುವಾಗಿರೋದ್ರಿಂದ, ಎಲೆಗಳು ತುಂಬಾ ಮೃದುವಾಗಿರೋದ್ರಿಂದ ಅದನ್ನ ನಾವು ಭೂಮಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಬೇಕು. ಆಮೇಲೆ ಹೊಂಗೆ, ಬೇವು, ಆಮೇಲೆ ಯುಪಟೋರಿಯಂ ಅಂತ ಕೇಳಿದ್ದೀರಾ, ಇವೆಲ್ಲ ಕಳೆಗಳು. ಅದ್ರ ಜೊತೆಗೆ ಕ್ಯಾಶಿಯಾ ಅಂತ ಕೇಳಿದಿರ, ಅಂದ್ರೆ ತಗ್ಚೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಆ ತಗ್ಚೆ ಗಿಡ ಏನಂದ್ರೆ ಬೀಳ್ಬಿಟ್ಟಿರೋ ಜಮೀನಲ್ಲಿ ಅಥವಾ ರಸ್ತೆ ಬದುಗಳಲ್ಲಿ ಯಥೇಚ್ಛವಾಗಿ ಬೆಳೆದಿರುತ್ತೆ. ಆಮೇಲೆ ಎಕ್ಕದ ಗಿಡ, ಎಕ್ಕದ ಗಿಡ ಏನಂದ್ರೆ ತುಂಬಾ ಸಾಕಷ್ಟು ಪ್ರಮಾಣದ ಅದರಲ್ಲಿ ಆಲ್ಕಲೈಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ರಾಸಾಯನಿಕ ಪದಾರ್ಥಗಳಿರೋದ್ರಿಂದ ಈ ಮಣ್ಣಿಂದ ಬರ್ತಕ್ಕಂತ ಕೆಲವೊಂದು ರೋಗಗಳನ್ನು ಕೂಡ ಕಂಟ್ರೋಲ್ ಮಾಡ್ತಕ್ಕಂತ ಒಂದು ಸಾಮರ್ಥ್ಯನ ಅದಕ್ಕಿರೋದ್ರಿಂದ ನಾವು ಅದನ್ನು ಕೂಡ ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸಬಹುದು. ಆಮೇಲೆ ಇನ್ನೊಂದಂದ್ರೆ ಪಾರ್ಥೇನಿಯಂ, ನೀವೆಲ್ಲ ಕೇಳಿರ್ತೀರಾ, ಅದು ಹೂ ಬಿಡೋದಕ್ಕಿಂತ ಮುಂಚೆ, ಯಾವುದೇ ಕಳೆ ಗಿಡಗಳನ್ನ ಹೂ ಬಿಡೋದಕ್ಕಿಂತ ಮುಂಚೆ ನಾವು ಭೂಮಿಗೆ ಹಸಿರೆಲೆ ಗೊಬ್ಬರವಾಗಿ ಸೇರಿಸಬೇಕು. ಹೀಗೆ ನಾವು ಈ ತರದ ಎಲ್ಲಾ ತರದ ಬೀಜಗಳನ್ನ ಗಿಡಗಳನ್ನ ಬಳಕೆಯನ್ನ ಮಾಡಬಹುದು. ಎಲ್ಲೆಲ್ಲಿ ಬಳಕೆಯನ್ನ ಮಾಡಬಹುದು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಈಗ ನಮ್ಗೆ ಒಂದು ಬೆಳೆನ ನಾವು ಭೂಮಿಲಿ ಬೆಳೀತಾ ಇದೀವಿ ಅಂದ್ರೆ ಅದಕ್ಕೊಂದು ನಿರ್ದಿಷ್ಟ ಅವಧಿ ಬೇಕೇ ಬೇಕು. ಕನಿಷ್ಠ 3 ತಿಂಗಳು ನಾವು ಬೆಳಿಬಹುದು. ಸೊ ನಾನು ಈಗ ರೈತರ ಹೊಲದಲ್ಲಿ ಇದನ್ನ 3 ತಿಂಗಳು ಬೆಳೀರಿ ಅಂದ್ರೆ ಒಂದು ಸೀಸನ್ ಅಂದ್ರೆ ಒಂದು 3 ತಿಂಗಳು ನಮ್ಗೆ ವೇಸ್ಟ್ ಆಗುತ್ತಲ್ಲ ಸರ್ ಅಂತ ಬಹಳ ಜನ ರೈತರು ಹೇಳ್ತಾರೆ. ಈಗ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ನಾವು ಏನ್ ಮಾಡ್ಬೇಕು ಅಂದ್ರೆ ಮೊದಲನೇ ಮಳೆ ಬಂದಾಗ ಅಂದ್ರೆ ನಾವು ಮೇ ತಿಂಗಳಲ್ಲಿ ನಮ್ಗೆ ಮೊದಲನೇ ಮಳೆ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಮಳೆಯಲ್ಲಿ ನಾವು ಮಳೆ ಬಿದ್ದ ತಕ್ಷಣ ನಾವು ಎಲ್ಲೆಲ್ಲಿ ನಾವು ಮೆಕ್ಕೆಜೋಳ ಹಾಕ್ತೀವೋ ಅಂತ ಕಡೆ ಕಂಪಲ್ಸರಿಯಾಗಿ ನಾವು ಈ ಹಸಿರೆಲೆ ಗೊಬ್ಬರಗಳನ್ನ ಬೆಳ್ಕೋಬಹುದು. ಏನಾಗುತ್ತೆ ಅಂದ್ರೆ 2 ತಿಂಗಳಲ್ಲಿ, ಬರೀ 2 ತಿಂಗಳಲ್ಲಿ, ಮೇ ಜೂನ್ ಅಂತ್ಯದೊಳಗಡೆನೆ ಒಂದೇ ತಿಂಗಳಲ್ಲಿ ಕೂಡ ಇದು ಹೂವಿಗೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಹೂವಿಗೆ ಬಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಮಣ್ಣಲ್ಲಿ ಮಗಚಾಕ್ಬೇಕು. ಅದಾಗಿ ಒಂದು ವಾರಕ್ಕೆನೆ ನಾವು ಬಿತ್ತನೆ ಮಾಡಬಹುದು, ಯಾವುದೇ ಪರಿಣಾಮಗಳಿರೋದಿಲ್ಲ. ಆಮೇಲೆ ಭೂಮಿಗೆ ಸಾಕಷ್ಟು ಪ್ರಮಾಣದ ಗೊಬ್ಬರಗಳನ್ನ ಸೇರಿಸ್ದಂಗಾಗುತ್ತೆ. ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ನಾವು ಕಡಿಮೆ ಮಾಡಬಹುದು. ಇದು ಒಂದು. ಆಮೇಲೆ ಇನ್ನೆಲ್ಲಿ ಬೆಳೆಸ್ಬೇಕು ಅಂದ್ರೆ, ಈಗ ಬೆಳೆ ಕಟಾವು ಆದ ತಕ್ಷಣ, ಬೆಳೆ ಕಟಾವು ಆದ ತಕ್ಷಣ ನಾವು ಭೂಮಿಲಿ ತೇವಾಂಶ ಇರುತ್ತಲ್ವಾ, ಆ ತೇವಾಂಶನ ಉಪಯೋಗಿಸ್ಕೊಂಡು ನಾವು ಅಲ್ಲೂ ಒಂದು ಕೂಡ ನಾವು ಹಸಿರೆಲೆ ಗೊಬ್ಬರನ ಬೆಳಿಬಹುದು. ಅದನ್ನು ಕೂಡ ನಾವು ಮಣ್ಣಲ್ಲಿ ಸೇರಿಸಬಹುದು. ಈಗ ಮಾಗಿ ಉಳುಮೆ ಮಾಡಿರ್ತೀವಿ, ಮಾಗಿ ಉಳುಮೆ ಮಾಡಿದಾಗ ನಮ್ಗೆ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಏಪ್ರಿಲ್ ಅಲ್ಲೇ ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ್ಲೂ ಒಂದು ಬೆಳೆನ ನಾವು ಬೆಳ್ಕೋಬಹುದು. ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ, ಹೂ ಬಿಡ್ತಾ ಇದೆ ಅಂದಾಗ ನಾವು ಭೂಮಿಗೆ ಸೇರಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ನಾರಿನಂಶ ತುಂಬಾ ಕಡಿಮೆ ಇರುತ್ತೆ. ಅವಾಗ ನಾರಿನಂಶ ತುಂಬಾ ಕಡಿಮೆ ಇರುತ್ತೆ. ಸೊ ಭೂಮಿಲಿ ಬೇಗ ಕೊಳೆಯುತ್ತೆ, ಒಂದು ವಾರದೊಳಗಡೆ ಅದು ಕೊಳತು ಗೊಬ್ಬರವಾಗುತ್ತೆ. ನಾವೇನಾದ್ರೂ ನಮ್ಗೆ ಅದನ್ನ ಭೂಮಿಲಿ ಸೇರ್ಸೋಕಾಗ್ಲಿಲ್ಲ, ಈಗ ಬೆಳೆ ಕಟಾವು ಆದ ನಂತರ ನಾವೇನಾದ್ರೂ ಹಸಿರೆಲೆ ಗೊಬ್ಬರ ಮಾಡಿದಾಗ ಸ್ವಲ್ಪ ಏನ್ ಮಾಡ್ತೀವಿ ಅಂದ್ರೆ, ನಾವು ಭೂಮಿಲಿ ಸೇರ್ಸೋಕೆ ಹೋಗೋದಿಲ್ಲ, ತೇವಾಂಶ ಇಲ್ಲ ಅಂತ ಹೇಳಿ. ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ನಾರಿನಂಶ ಜಾಸ್ತಿ ಆಗಿರೋದ್ರಿಂದ ಅದನ್ನ ನಾವು ಕಟಾವು ಮಾಡಿ ಗೊಬ್ಬರವಾಗಿ ಬಳಸ್ಕೋಬಹುದು, ಕಾಂಪೋಸ್ಟ್ ಮಾಡ್ಲಿಕ್ಕೆ ನಾವು ಬಳಸ್ಕೋಬಹುದು. ಇದು ನೆನಪಾಗುತ್ತೆ ವಿಷಯ, ಇದು ತುಂಬಾ ರೈತರು ಗಮನಿಸಬೇಕಾದಂತ ವಿಷಯ. ಆಮೇಲೆ ತೋಟಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ತೋಟಗಳಲ್ಲಿ ನಾವು ತುಂಬಾ ಕಡೆ ಗಣಿಸ್ತಿರ್ತಕ್ಕಂಥ ವಿಷಯ, ತೋಟಗಳಲ್ಲಿ ಏನಂದ್ರೆ ನಾವು ಯಾವುದೇ ಒಂದು ಅಂತರ ಬೆಳೆ ಮಾಡೋದಿಲ್ಲ, ಆಮೇಲೆ ಕಳೆಗಳು ಜಾಸ್ತಿ ಆಗುತ್ತೆ. ಸೊ ಆಮೇಲೆ ಅಲ್ಲಿಂದ ಕೀಟಗಳ ಬಾಧೆ, ರೋಗಗಳ ಬಾಧೆ ಕೂಡ ಜಾಸ್ತಿ ಆಗುತ್ತೆ. ಅಂಥ ಸಮಯದಲ್ಲಿ ಈ ಹಸಿರೆಲೆ ಗೊಬ್ಬರಗಳನ್ನ ನಾವು ತೋಟದಲ್ಲಿ ಚೆಲ್ಲಿದ್ದೆ ಆದರೆ, ನಾವು ತಗೊಂಡಿದ್ದೆ ಆದರೆ, ತೋಟದ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಆಗಿ ನಮ್ಮ ಇಳುವರಿ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ವೃದ್ಧಿ ಆಗುತ್ತೆ. ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದು ಕೂಡ ಕಡಿಮೆ ಮಾಡಬಹುದು. ಇದು ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯ ರೈತರಿಗೆ, ಅದನ್ನ ಗಮನಿಸಬೇಕು. ತೋಟದಲ್ಲಿ ನಾವು ಯಾವಾಗ ಬೇಕಾದ್ರೂ ನಾವು ಬೆಳಿಬಹುದು, ಯಾಕಂದ್ರೆ ನಮ್ಗೆ ನೀರಾವರಿ ಸೌಲಭ್ಯ ಇರುತ್ತೆ. ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಸರಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಹಾಕೊಂಡ್ರೆ ಈ ಕೊಟ್ಟಿಗೆ ಗೊಬ್ಬರ ತರದನ್ನ ಕಡಿಮೆ ಮಾಡಬಹುದು ಮುಖ್ಯವಾಗಿ. ಸೊ ಇಷ್ಟು ನಾವು ಗಮನಿಸಬೇಕಾದಂತ ವಿಷಯ. ಯಾವ್ಯಾವ ವಿಧಗಳಲ್ಲಿ ನಾವು ಹಸಿರೆಲೆ ಗೊಬ್ಬರವನ್ನ ಬಳಕೆಯನ್ನ ಮಾಡಬಹುದು? ವಿಧಗಳಂತ ಹೇಳಿದ್ರೆ ಅದೇ, ನಾವು ಅಲ್ಲೇ ಬೆಳ್ಕೊಂಡು ಕೂಡ ನಾವು ಮಣ್ಣಿನಲ್ಲಿ ಸೇರಿಸಬಹುದು. ಆ ಮಣ್ಣಿನಲ್ಲಿ ಸೇರ್ಸಕ್ಕೆ ಅಲ್ಲೇ ಬೆಳೆದು ಸೇರಿಸ್ತಕ್ಕಂತ ಯಾವ್ಯಾವ ಅಂದ್ರೆ, ಡೈಂಚ ಅನ್ನೋದೊಂದು, ಸೆಣಬು ಅಂದ್ರೆ ಅಪ್ಸೆಣಬು ಅಂತ ಹೇಳ್ತೀವಲ್ಲ ನಾವೆಲ್ವಾ, ಅದು ಅಪ್ಸೆಣಬು. ಆಮೇಲೆ ನಮ್ಮ ತಗಣಿ ಕಾಳು, ಅಲಸಂದೆ ಅಂತೀವಲ್ಲ ತಗಣಿ ಕಾಳು, ಹುರುಳಿ ಕಾಳು, ಅವನ್ನು ಕೂಡ ನಾವು ಅಲ್ಲೇ ಬೆಳೆದು ಅಲ್ಲೇ ಮಗಚಾಕ್ಬಹುದು. ಆಮೇಲೆ ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ತಗ್ಜೆ ಬೀಜಗಳನ್ನ ನಾವು ಮಾರಾಟದಲ್ಲಿ ನೋಡ್ತಾ ಇದೀವಿ. ತೋಟಕ್ಕೆ ತುಂಬಾ ಸೂಕ್ತವಾದಂತ ಅಂದ್ರೆ, ಬರಪೀಡಿತ ಪ್ರದೇಶದಲ್ಲೂ ಕೂಡ ತುಂಬಾ ಹಲಸಾಗಿ ಬೆಳೆದು ಬರುತ್ತೆ. ಆಮೇಲೆ ಅದನ್ನ ಬೀಜ ಬಿಡೋದಕ್ಕಿಂತ ಮುಂಚೆ ನಾವು ಭೂಮಿಗೆ ಸೇರಿಸೋದ್ರಿಂದ ಯಾವುದೇ ರೀತಿ ಕಳೆಗಳು ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಇಷ್ಟು ನಾವು ಅಲ್ಲೇ ಬೆಳೆದು ಮಾಡ್ತಕ್ಕಂಥದ್ದು. ಇದ್ರಲ್ಲೂ ಕೂಡ ತುಂಬಾ ಒಳ್ಳೆಯವು ಅಂತ ಹೇಳಿದ್ರೆ, ಡೈಂಚ, ಸೆಣಬು, ಆಮೇಲೆ ತಗಣಿ ಕಾಳು, ಅಲಸಂದೆ, ಇವು ಮೂರು ಏನಂತ ಹೇಳಿದ್ರೆ ಹೆಚ್ಚಿನ ಒಂದು ಸಾವಯವ ಪದಾರ್ಥನ ಭೂಮಿಗೆ ಸೇರಿಸ್ತಕ್ಕಂತ ಮಾಡುತ್ತೆ. 4-10 ಟನ್ ಅಷ್ಟು ನಾವು ಸಾವಯವ ಪದಾರ್ಥಗಳನ್ನ ಭೂಮಿಗೆ ಸೇರಿಸಬಹುದು. ನಾವು ಅಪ್ಸೆಣಬು ಬಳಸಿದ್ದೆ ಆದಲ್ಲಿ ಕನಿಷ್ಠ ಪಕ್ಷ 10 ಟನ್ನು 1 ಎಕರೆಗೆ ನಾವು ಸೇರಿಸಬಹುದು. ನಾವು ಒಂದು 10 ಟನ್ ಅಂದ್ರೆ ನಾವು ಅಷ್ಟೊಂದು ಕೊಟ್ಟಿಗೆ ಗೊಬ್ಬರ ಇಲ್ಲಿಂದ ತರಕಾಗೋದಿಲ್ಲ. ಇತ್ತೀಚಿನ ದಿನದಲ್ಲಿ ಕೊಟ್ಟಿಗೆ ಗೊಬ್ಬರ ತುಂಬಾ ದುಬಾರಿ ಆಗಿದೆ, ಮತ್ತೆ ಹೌದು ಪೂರೈಕೆ ತುಂಬಾ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಏನಂದ್ರೆ, ಸರಿಯಾದ ರೀತಿಯಲ್ಲಿ ಯಾರು ಕೊಟ್ಟಿಗೆ ಗೊಬ್ಬರನ ಮಾಡ್ತಾ ಇಲ್ಲ. ಆಮೇಲೆ ಇದಂತ ಹೇಳಿದ್ರೆ, ನಮ್ಗೆ ತುಂಬಾ ಕಡಿಮೆ ವೆಚ್ಚದಲ್ಲಿ ನಾವು ಬೆಳೆಸ್ತಕ್ಕಂಥದ್ದು, ತುಂಬಾ ಕಡಿಮೆ ವೆಚ್ಚದಲ್ಲಿ ನಾವು ಬೆಳೆಸ್ತಕ್ಕಂಥದ್ದು. ಆಮೇಲೆ ಹಂಗಾಗ್ಬಿಟ್ಟು ಇದನ್ನ ಬಡವರ ಗೊಬ್ಬರ ಅಂತಾನೆ ಕರಿತೀವಿ. ಬಡವರಿಗೆ ತುಂಬಾ ದುಡ್ಡು ನಾವು ಖರ್ಚು ಮಾಡೋದಿಲ್ಲ ಅಂತ ಹೇಳಿದ್ರೆ, ತುಂಬಾ ಕಡಿಮೆ ದುಡ್ಡಲ್ಲಿ ಒಂದು ಗೊಬ್ಬರ, 10 ಟನ್ ಗೊಬ್ಬರ ನಾವು ಭೂಮಿಗೆ ಸೇರಿಸ್ದಂಗಾಗುತ್ತೆ. ಈ ಭತ್ತದ ಬೆಳೆಯನ್ನ ಯಾರು ಬಹುತೇಕ ಬೆಳೀತಾರೋ ಅವ್ರು ಎಲ್ರಿಗೂ ಕೂಡ ತಾವು ಶಿಫಾರಸು ಮಾಡ್ತೀರಾ ಹಸಿರೆಲೆ ಗೊಬ್ಬರಗಳನ್ನ ಮೊದಲು ಹಾಕೊಳ್ಬೇಕು. ಭತ್ತದ ಗದ್ದೆಗಳಲ್ಲಿ ನಾವು ಯಾವಾಗ ಹಸಿರೆಲೆ ಗೊಬ್ಬರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕು, ಮತ್ತೆ ಭತ್ತದ ಗದ್ದೆಗೆ ಸೂಕ್ತವಾದಂತಹ ತಳಿಗಳು ಯಾವ್ಯಾವು? ಈಗ ಭತ್ತದ ಗದ್ದೆಯಲ್ಲಿ ಅಂದ ತಕ್ಷಣ ನಮ್ಗೆ ಮೊದಲು ನೆನಪಾಗೋದಂದ್ರೆ, ಸ್ವಲ್ಪ ಈಗ ಹಳೆ ಕಡೆ ನಾವು ಗಮನ ಹರಿಸಿದ್ರೆ, ನಮ್ಮ ಹಿಂದಿನ ಕಾಲದಲ್ಲಿ ಅಂದ್ರೆ ಒಂದು 20 ವರ್ಷ ಹಿಂದೆ ಹೋದಾಗ ನೋಡಿದಾಗ, ಪ್ರತಿ ಗದ್ದೆ ಮಾಡೋದಕ್ಕಿಂತ ಮುಂಚೆ ಮೊದಲನೇ ಉಳುಮೆ ಮಾಡ್ತೀವಲ್ಲ ಗದ್ದೆಗೆ, ಮೊದಲನೇದಾಗಿ ನೇಗ್ಲೊಡಿತೀವಿ ನೀರ್ ಬಿಟ್ಕೊಂಡು. ಅವಾಗ ನೇಗ್ಲೊಡಿದ ದಿನಾನೇ ನಾವು ಯಾವಾಗ ಮೊದಲನೇದಾಗಿ ಗದ್ದೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ನೀರ್ ನಿಲ್ಸಿ ನಾವು ನೇಗ್ಲೊಡಿತೀವಲ್ಲ, ಆ ಟೈಮಲ್ಲಿ ಮೊದಲನೇ ಟೈಮ್ ಗದ್ದೆ ಮಾಡಿದಾಗ ಏನ್ ಮಾಡ್ಬೇಕು ಅಂದ್ರೆ, ನಾವು ಸುತ್ತಮುತ್ತ ಇರ್ತಕ್ಕಂಥ ಕಾಡಿಂದ ನಾವು ಹಸಿರೆಲೆಗಳನ್ನ ಕಡ್ಕೊಂಬಂದು, ಎಕ್ಕದ ಗಿಡಗಳನ್ನ ಕಡ್ಕೊಂಬಂದು ನಾವು ಸೇರಿಸುವಂತ ಕೆಲಸ ಮಾಡ್ತಿದ್ವಿ. ಹೌದು, ಇವಾಗ ಅದನ್ನ ಬಿಟ್ಬಿಟ್ಟಿದೀವಿ. ಯಾಕಂದ್ರೆ ನಮ್ ಸುತ್ತ ಕಾಡಿಲ್ದೆ ಇರೋದು ಒಂದು ಮುಖ್ಯ ಕಾರಣ. ಸೊ ಹಂಗಾಗ್ಬಿಟ್ಟು ನಾವೇನ್ ಮಾಡ್ಬೇಕಂದ್ರೆ, ಬದುಗಳಲ್ಲಿ ಗ್ಲೈರಿಸೀಡಿಯಾ ಅನ್ನೋ ಒಂದು ಗಿಡನ ನಾವು ಬೆಳೆಸ್ಕೋಬೇಕು. ಗೊಬ್ಬರದ ಗಿಡ ಅಂತ ಹೇಳಿದ್ವಲ್ಲ ನಾವು, ಅದನ್ನ ನಾವು ಬೆಳೆಸ್ಕೋಬೇಕು. ಆಮೇಲೆ ಅಲ್ಲೇ ಬೆಳೆದು ನಾವು ಸೇರಿಸ್ತೀವಿ ಅಂತ ಹೇಳಿದ್ರೆ, ಡೈಂಚ ತುಂಬಾ ಒಳ್ಳೇದು. ಅದಿಲ್ಲ ಅಂದ್ರೆ ನಮ್ಗೆ ಅಪ್ಸೆಣಬು. ಇವೆರಡು ಕೂಡ ಬಹಳ ಸೂಕ್ತವಾದ ಉಪಯುಕ್ತವಾದ ತಳಿಗಳು. ಇವು ಯಾವ್ದು ಸಿಗೋದಿಲ್ಲ ಅಂತ ಹೇಳಿದ್ರೆ, ನಾವು ನಮ್ಮ ರೋಡ್ ಸುತ್ತಮುತ್ತ, ನಮ್ಮ ರೋಡು ಅಥವಾ ಯಾವ್ದಾದ್ರು ಖಾಲಿ ಜಮೀನಲ್ಲಿ ತಕ್ಷೆ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ, ಎಕ್ಕದ ಗಿಡ ಬೆಳೆದಿರುತ್ತೆ, ಅದ್ರ ಜೊತೆಗೆ ಪಾರ್ಥೇನಿಯಂ ಕೂಡ ಬೆಳೆದಿರುತ್ತೆ. ಇವನ್ನು ಕೂಡ ನಾವು ಹೂ ಬಿಡೋದಕ್ಕಿಂತ ಮುಂಚೆ ತಗೊಂಬಂದು ಭೂಮಿಗೆ ಸೇರ್ಸಕ್ಕಂತ ಕೆಲಸ ಮಾಡಬೇಕು. ಆ ಸೇರ್ಸಾದ್ಮೇಲೆ ನಾವು ಗದ್ದೆ ಮಾಡಾದ್ಮೇಲೆ ಕರೆಕ್ಟಾಗಿ ಒಂದು ವಾರಕ್ಕೆ ಅಥವಾ 15 ದಿನಕ್ಕೆ ನಾವು ನಾಟಿನ ಮಾಡಬೇಕು. ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ, ಈಗ ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಕೆಯನ್ನು ಮಾಡ್ತೀವಿ, ಜೈವಿಕ ಗೊಬ್ಬರಗಳನ್ನು ಬಳಕೆಯನ್ನು ಮಾಡ್ತೀವಿ, ಇನ್ನೂ ಅನೇಕರು ಈಗಲೂ ಕೂಡ ಕೊಟ್ಟಿಗೆ ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರ ಇದನ್ನು ಕೂಡ ಬಳಕೆಯನ್ನು ಮಾಡ್ತಾರೆ. ಯಾವುದು ಶ್ರೇಷ್ಠ ಅನ್ನೋಂಥದ್ದು ಬಹಳ ಜಿಜ್ಞಾಸೆ ಅವರಿಗೆ. ಈಗ ಕೊಟ್ಟಿಗೆ ಗೊಬ್ಬರ ಶ್ರೇಷ್ಠವೋ ಹಸಿರೆಲೆ ಗೊಬ್ಬರ ಶ್ರೇಷ್ಠವೋ ಅನ್ನುವಂಥ ಒಂದು ಗೊಂದಲ ಇರುತ್ತೆ. ನಿಮ್ಮ ಪ್ರಕಾರ ಯಾವುದು ಶ್ರೇಷ್ಠ? ಈಗ ನನ್ನ ಪ್ರಕಾರ ನಾನು ಹೇಳೋದಾದ್ರೆ ಎಲ್ಲಾ ಸಾವಯವ ಗೊಬ್ಬರಗಳು ಶ್ರೇಷ್ಠ, ಆದ್ರೆ ಸರಿಯಾದ ವಿಧಾನದಲ್ಲಿ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಕೂಡ ಹಸಿರೆಲೆ ಗೊಬ್ಬರ ಇದೆಯಲ್ಲ, ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಒಂದು ದುಷ್ಪರಿಣಾಮಗಳಿಲ್ಲ. ನೀವು ಯಾವ ರೀತಿ ಬೆಳೆದ್ರು ಕೂಡ ನಾವು ಮಣ್ಣಲ್ಲಿ ಸೇರಿಸೋದ್ರಿಂದ ಕೊಳೆಯೋದ್ರಿಂದ ಅದು ನೇರವಾಗಿ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಅದೇ ನಾವು ಕೊಟ್ಟಿಗೆ ಗೊಬ್ಬರ ಅಂತ ತಂಡಾಗ ಏನಾಗುತ್ತೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಸರಿಯಾಗಿ ಒಂದು ಗುಂಡಿ ವಿಧಾನದಲ್ಲಿ ನಾವು ಗೊಬ್ಬರಗಳನ್ನ ಮಾಡ್ತೀವಿ ಕೊಟ್ಟಿಗೆ ಗೊಬ್ಬರ. ಅಲ್ಲಿ ಗೊಬ್ಬರದಲ್ಲಿ ಇರ್ತಕ್ಕಂಥ ಹುಳ ನಾವು ಇತ್ತೀಚಿನ ದಿನ ಗಮನಿಸ್ತಿರೋದು, ಈ ಗೊಬ್ಬರದ ಹುಳ ಬರುತ್ತಲ್ಲ ಇಷ್ಟಿಷ್ಟು ಉದ್ದ ಇರುತ್ತೆ, ಅದೇನಾಗ್ತಿದೆ ಅಂದ್ರೆ ತೆಂಗಿನ ಗರಿನ ಕಟ್ ಮಾಡ್ತಾ ಇದೆ. ಎಲ್ಲೆಲ್ಲಿ ನಾವು ಈ ಹುಳುಗಳು ಇರ್ತಕ್ಕಂತ ಗೊಬ್ಬರನ ನಾವು ಭೂಮಿಗೆ ಸೇರಿಸಿರ್ತೀವೋ ಅಲ್ಲೆಲ್ಲಾ ಕಡೆನೂ ಕೂಡ ಇದು ಗಿಡಗಳು ತೆಂಗಿನ ಗರಿನ ತಿಂತಕ್ಕಂಥದ್ದು ನಾವು ನೋಡಿದೀವಿ. ಸೊ ಅದ್ರ ಬದಲಾಗಿ ನಾವು ಹಸಿರೆಲೆ ಗೊಬ್ಬರಗಳನ್ನು ಬಳಸಿದಾಗ ನಮ್ಮ ಖರ್ಚು ಕಡಿಮೆ ಆಗುತ್ತೆ, ಹಾಗೂ ಒಳ್ಳೆ ಗೊಬ್ಬರನ ನಾವು ಭೂಮಿಗೆ ನೀಡಿದಂಗಾಗುತ್ತೆ, ನಮ್ಮ ಬೆಳೆನೂ ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಭೂಮಿಯ ಆಳದಿಂದ ಇವು ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ. ಅದು ಬಹಳ ಮುಖ್ಯವಾಗಿ ಅಂದ್ರೆ ಮೇಲ್ಪದರದಲ್ಲಿ ಇರ್ತಕ್ಕಂಥ ಒಂದು ಪೋಷಕಾಂಶಗಳಿಗಿಂತ ಆಳಕ್ಕೆ ಇಳಿದು ಅಲ್ಲಿಂದ ತೇವಾಂಶ ಮತ್ತೆ ಪೋಷಕಾಂಶಗಳನ್ನ ಹೀರ್ಕೊಂಡು ಮೇಲ್ಭಾಗಕ್ಕೆ ತಂದು ನಮ್ಮ ಗಿಡಗಳಿಗೆ ಸಿಗ್ತಕ್ಕಂಥ ಕೆಲಸ ಇದು ಮಾಡುತ್ತೆ. ಹಾಗಾಗ್ಬಿಟ್ಟು ನಾನು ಹಸಿರೆಲೆ ಗೊಬ್ಬರಗಳನ್ನ ತುಂಬಾ ಶ್ರೇಷ್ಠವಾದ ಗೊಬ್ಬರ ಅಂತ ನಾನು ಹೇಳ್ತೇನೆ. ತಾವ್ ಹೇಳಿದಾಗೆ ಕೆಳಭಾಗದಲ್ಲಿ ಇರತಕ್ಕಂಥ ಪೋಷಕಾಂಶಗಳನ್ನು ಹೀರಿ ಮೇಲ್ಭಾಗಕ್ಕೆ ತರುತ್ತೆ. ಹೌದು, ಅದ್ರ ಜೊತೆಗೆ ನೀವು ಆರಂಭದಲ್ಲೇ ಹೇಳಿದಾಗೆ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಕೂಡ ಸ್ಥಿರೀಕರಣ ಮಾಡಿ ನಮ್ಮ ಮಣ್ಣಿಗೆ ಸೇರಿಸತಕ್ಕಂಥ ಕೆಲಸವನ್ನ ಮಾಡುತ್ತೆ. ಇದರಿಂದ ಸುಮಾರು 2-3 ಪ್ರಯೋಜನಗಳು, ಒಂದು ಗೊಬ್ಬರದಿಂದ 2-3 ಪ್ರಯೋಜನಗಳನ್ನ ಏಕಕಾಲದಲ್ಲಿ ನಾವು ಪಡೆದುಕೊಳ್ಬಹುದು. ಪೋಷಕಾಂಶಗಳ ವಿಚಾರಕ್ಕೆ ಬಂದಾಗ ಏನೆಲ್ಲ ಪೋಷಕಾಂಶಗಳನ್ನ ಅದು ನೀಡುತ್ತೆ, ಎಷ್ಟು ಪ್ರಮಾಣದಲ್ಲಿ ನೀಡುತ್ತೆ ಅನ್ನುವಂಥದ್ದು, ಅದರ ಮೇಲೆ ಅದರ ಶ್ರೇಷ್ಠತೆಯನ್ನು ನಾವು ಹೌದು ಏನೆಲ್ಲ ಪೋಷಕಾಂಶ ದೊರಕುತ್ತೆ. ಈಗ ನಾನು ಉದಾಹರಣೆಗೆ ನಾನು ಕೊಟ್ಟಿಗೆ ಗೊಬ್ಬರ ತಾಂತೇನೆ. ಕೊಟ್ಟಿಗೆ ಗೊಬ್ಬರದಲ್ಲಿ ಸಾರಜನಕ ಪ್ರಮಾಣ ಎಷ್ಟಿರುತ್ತಂದ್ರೆ 0.4-0.5 ಸಾರಜನಕ ಪ್ರಮಾಣ ಇರುತ್ತೆ ಸರ್. ಅದೇ ನಾವು ಏನಾದ್ರೂ ಹಸಿರೆಲೆ ಗೊಬ್ಬರಗಳನ್ನ ನಾವು ನೋಡಿದಾಗ ಒಂದು ಡೈಂಚ ಅನ್ನೋದೊಂದು ನಾನು ಹೇಳಿದ್ನಲ್ಲ, ಅದರಲ್ಲಿ ಸುಮಾರು 3.5 ಅಂದ್ರೆ ಕೊಟ್ಟಿಗೆ ಗೊಬ್ಬರಕ್ಕೆ ಹೋಲಿಸ್ಕೊಂಡಾಗ 7 ಪಟ್ಟು ಜಾಸ್ತಿ ನಾವು ಸಾರಜನಕನ ಹೊಂದಿರಬಹುದು. ಅದೇ ನಾವು ಅಪ್ಸೆಣಬು ನೋಡಿದಾಗ 3% ಸಾರಜನಕ ಅದರಲ್ಲಿರುತ್ತೆ, ಅಂದ್ರೆ 60% ಜಾಸ್ತಿ ಪ್ರಮಾಣದ ಸಾರಜನಕನ ಒದಗಿಸುತ್ತೆ. ಅದೇ ಅಲ್ಲದೆ ಬೇರೆ ಗಿಡಗಳನ್ನ ತಗೊಂಡಾಗ ಅಲ್ಸಂದೆ ತಗೊಂಡಾಗ ಅದರಲ್ಲಿ 2-3%, ಆಮೇಲೆ ಹುರುಳಿಲಿ ಬಂದ್ಬಿಟ್ಟು 1% ಅಷ್ಟು ಸಾರಜನಕ ಇರುತ್ತೆ. ನಾನು ಆಗ್ಲೇ ಹೇಳಿದೆ ಮೂರು ತುಂಬಾ ಇಂಪಾರ್ಟೆಂಟ್, ಡೈಂಚ, ಅಪ್ಸೆಣಬು ಹಾಗೂ ಅಲ್ಸಂದೆ, ಇವು ಮೂರು ಮಾತ್ರ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ. ಅದ್ರ ಜೊತೆಗೆ ಕುದುರೆ ಮಸಾಲೆ ಅಂತ ಒಂದು ಬರುತ್ತೆ, ಆ ಗಿಡನು ನಾವು ಬಳಸಬಹುದು. ಆಮೇಲೆ ಕ್ಲಸ್ಟರ್ ಬೀನ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ, ಅದನ್ನು ಕೂಡ ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸಬಹುದು. ಆಮೇಲೆ ಈಗ ಗೊಬ್ಬರದ ಗಿಡ ನೋಡೋದಾದ್ರೆ, ಅಂದ್ರೆ ನಾವು ಬದುಗಳಿಂದ ಕಟ್ ಮಾಡಿ ಹಾಕ್ಬೇಕು ಅಂತ ಹೇಳಿದ್ನಲ್ಲ, ಈ ಗೊಬ್ಬರದ ಗಿಡ ಗ್ಲೈಡಿಸಿಡಿ ಅಂತ, ಅದ್ರಲ್ಲಿ ನೋಡೋದಾದ್ರೆ 2-4% ಸಾರಜನಕನ ಇದು ಹೊಂದಿರುತ್ತೆ ಸರ್. ಅಂದ್ರೆ ಒಂದೊಂದು ಗಿಡದಲ್ಲಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ, ಅದಕ್ಕೆ 2-4% ಸಾರಜನಕನ ಹೊಂದಿರುತ್ತೆ. ಹಂಗೆ ನೋಡೋದಾದ್ರೆ 1-2% ಸಾರಜನಕ ಹೊಂದಿರುತ್ತೆ. ಆಮೇಲೆ ಎಕ್ಕದ ಗಿಡದಲ್ಲಿ 2-3% ಸಾರಜನಕನ ಹೊಂದಿರುತ್ತೆ. ಆಮೇಲೆ ತಗ್ಜೆಯಲ್ಲಿ ಕೂಡ 2-3% ಸಾರಜನಕನ ಇದು ಹೊಂದಿರುತ್ತೆ ಸರ್. ಇಷ್ಟು ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಾರಜನಕ. ಇನ್ ಬೇರೆ ಎಲ್ಲಾ ಪೋಷಕಾಂಶಗಳು ಇದರಲ್ಲಿ ಇರೋದ್ರಿಂದ ಇದು ತುಂಬಾ ಉಪಯುಕ್ತವಾಗುತ್ತೆ. ಎಲ್ಲಾ ಸೇರಿಸಿ ಹೇಳಬೇಕು ಅನ್ನೋದಾದ್ರೆ ನಾನು 1 ವರ್ಷಕ್ಕೆ ಅಂದ್ರೆ 1 ಬೆಳೆಗೆ 1 ಎಕರೆಗೆ 30-40 kg ಸಾರಜನಕನ ನಾವು ಭೂಮಿಗೆ ಸೇರಿಸ್ದಂಗಾಗುತ್ತೆ. ಅದು ಯೂರಿಯಾಗೆ ಹೋಲಿಸ್ಕೊಂಡಾಗ ನಮ್ಗೆ 1 ಕ್ವಿಂಟಾಲ್ ಅಷ್ಟು, ಅಂದ್ರೆ 80-90 kg ಯೂರಿಯಾನ ನಾವು ಕಡಿಮೆ ಮಾಡಬಹುದು. ನಾವು ಏನು ಈಗ ಯೂರಿಯಾ ಬಳಸ್ತಾ ಇದೀವೋ ಅದ್ರಲ್ಲಿ ನಾವು ಕಡಿಮೆ 1 ಚೀಲನ ನಾವು ಕಡಿಮೆ ಮಾಡಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಈಗ ಬೇರೆ ಗೊಬ್ಬರಗಳು ಅಂತ ಅಂದಾಗ ಬಯೋಫರ್ಟಿಲೈಸರ್ಸ್ ಅಂದ್ರೆ ಸೂಕ್ಷ್ಮಾಣುಜೀವಿ ಗೊಬ್ಬರ, ಅದನ್ನು ಕೂಡ ನಾವು ಇವುಗಳ ಜೊತೆ ಬಳಸಿದ್ದೆ ಆದಲ್ಲಿ ನಾವು ಭೂಮಿ ಫಲವತ್ತತೆನ ಇನ್ನೂ ಜಾಸ್ತಿ ಮಾಡಬಹುದು, ರಾಸಾಯನಿಕ ಸಂಪೂರ್ಣವಾಗಿ ಕಡಿಮೆ ಮಾಡಬಹುದು. ಆಮೇಲೆ ಕೊಟ್ಟಿಗೆ ಗೊಬ್ಬರ ಹೇಳಿದ್ನೆಲ್ಲ ಅದನ್ನು ನಾವು ಕಡೆಗಣಿಸಲಿಲ್ಲ, ಅದನ್ನು ಸರಿಯಾದ ವಿಧಾನದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಮಾಡ್ಕೊಂಡಲ್ಲಿ ರಾಸಾಯನಿಕನ ಸಂಪೂರ್ಣವಾಗಿ ನಿಲ್ಲಿಸಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಈ ಸಾರಜನಕದ ತರವೇ ಬೇರೆ ಪೋಷಕಾಂಶಗಳ ಒಂದು ಪ್ರಮಾಣವೂ ಕೂಡ ಹೆಚ್ಚಾಗಿರುತ್ತೆ. ಹೌದು, ಅಂದ್ರೆ ಇದರಲ್ಲಿ ನಮಗೆ ಮುಖ್ಯವಾಗಿ ಪೋಷಕಾಂಶಗಳು ಅಂದಾಗ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್. ರಂಜಕದ ಪ್ರಮಾಣ ನಾವು ಹಸಿರೆಲೆಯಲ್ಲಿ ಸ್ವಲ್ಪ ಕಡಿಮೆನೆ ಇರುತ್ತೆ ಸರ್. ಯಾಕಂತ ಹೇಳಿದ್ರೆ ಹಸಿರೆಲೆಯಲ್ಲಿ ರಂಜಕದ ಪ್ರಮಾಣ ಮತ್ತೆ ಪೊಟ್ಯಾಶ್ ಪ್ರಮಾಣ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಹೂ ಬಿಟ್ಟಾದ್ಮೇಲೆ ಜಾಸ್ತಿ ಆಗ್ತಕ್ಕಂತ ನೋಡಿದೀವಿ ನಾವು. ಆದ್ರೆ ಕಡಿಮೆ ಇರೋದಿಲ್ಲ, ಅದರಷ್ಟು ಸರಿ ಸಮಾನದಷ್ಟೇ ಇರುತ್ತೆ. ಈಗ ಉದಾಹರಣೆ ನೋಡಬೇಕಾದ್ರೆ ಅಪ್ಸೆಣಬಲ್ಲಿ ರಂಜಕ ಬಂದ್ಬಿಟ್ಟು 0.5%, ಅದು ಕೊಟ್ಟಿಗೆ ಗೊಬ್ಬರದಲ್ಲಿ 0.4% ಇರುತ್ತೆ ಸರ್. ಕೆಲವೊಂದ್ ಕಡೆ ನಾವು ಗೊಬ್ಬರ ಚೆನ್ನಾಗಿ ಮಾಡಿದೀವಿ ಅನ್ನೋದಾದ್ರೆ 0.8% ವರೆಗೂ ಹೋಗುತ್ತೆ. ಸೊ ಸರಾಸರಿಯಾಗಿ ರಂಜಕ ನೋಡಿದ್ರೆ ಅದೇ ಪ್ರಮಾಣದಲ್ಲಿ ರಂಜಕ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಆಮೇಲೆ ಅದೇ ರೀತಿ ಪೊಟ್ಯಾಶ್ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇರುತ್ತೆ ಸರ್. ಪೊಟ್ಯಾಶ್ ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಬಂದ್ಬಿಟ್ಟು ನಮ್ಗೆ 0.8% to 1% ಅಂತ ಹೇಳ್ತೀವಿ ನಾವು. ಇದ್ರಲ್ಲಿ ಬಂದ್ಬಿಟ್ಟು ಈ ಎಲ್ಲಾ ಹಸಿರೆಲೆ ಗೊಬ್ಬರಗಳಲ್ಲಿ 1.2 to 1.8% ವರೆಗೂ ಹೋಗುತ್ತೆ ಸರ್. ಸೊ ಸಾಮಾನ್ಯವಾಗಿ ಪೊಟ್ಯಾಶ್ ಸ್ವಲ್ಪ ಜಾಸ್ತಿ ಇರುತ್ತೆ, ಆದ್ರೆ ರಂಜಕ ಅನ್ನೋದು ಸಮತೋಲನವಾಗಿ ಇರುತ್ತೆ, ಅದರಲ್ಲೂ ಸೇಮ್ ಇರುತ್ತೆ, ಇದರಲ್ಲೂ ಸರಿಯಾದ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳ್ತೇನೆ. ಅದ್ರ ಜೊತೆಗೆ ಈ ಎಲ್ಲಾ ತರದ ಪೋಷಕಾಂಶಗಳು ಇರುತ್ತೆ ಸರ್. ಒಂದು ಗಿಡಗಳು ಬೆಳೆಯೋದಕ್ಕೆ 17 ಪೋಷಕಾಂಶಗಳು ಏನ್ ಬೇಕೋ ಆ ಎಲ್ಲಾ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂತ ಕೆಲಸ ಮಾಡುತ್ತೆ. ಈ ಹಸಿರೆಲೆ ಗೊಬ್ಬರದ ರಾಸಾಯನಿಕ ಗುಣಗಳು ಏನೇನಿರುತ್ತೆ? ಹೌದು, ಈ ರಾಸಾಯನಿಕ ಗುಣಗಳು ಅಂದ ತಕ್ಷಣ ಬಂದಾಗ ಇದರೆಲ್ಲ ನಾವು ಅತಿ ಹೆಚ್ಚು ಪ್ರಮಾಣದ ಸಾವಯವ ಭೂಮಿಗೆ ಸೇರೋದ್ರಿಂದ, ಆಮೇಲೆ ಅದರಲ್ಲಿ ಸಾರಜನಕದ ಪ್ರಮಾಣ ಅತಿ ಹೆಚ್ಚಿರೋದ್ರಿಂದ ಈ ಭೂಮಿಗೆ ಸೇರಿಸಿದಾಗ ಏನಾಗುತ್ತೆ ಅಂದ್ರೆ, ಒಂದು ಇದು ಮಣ್ಣಿನ ರಾಸಾಯನಿಕದ ಮೇಲೆ ಅಂದ್ರೆ pH ಅಂತ ಹೇಳ್ತೀವಿ ನಾವು, ರಸಸಾರ ಅಂತ ಹೇಳ್ತೀವಿ, ಆ ರಸಸಾರದ ಮೇಲೆ ತುಂಬಾ ಮುಖ್ಯವಾದ ಒಂದು ಪರಿಣಾಮ ಬೀರುತ್ತೆ. ನಾವು ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಬಫರಿಂಗ್ ಏಜೆಂಟ್ ಅಂತ ಕರಿತೀವಿ ಸರ್. ಅಂದ್ರೆ ಮಣ್ಣಿನ ರಸಸಾರ ಏನಾದ್ರೂ ಜಾಸ್ತಿ ಆಗಿದ್ರೆ ಕಡಿಮೆ ಮಾಡ್ತಕ್ಕಂತ ಕೆಲಸ ಮಾಡುತ್ತೆ, ತುಂಬಾ ಕಡಿಮೆ ಆಗಿದ್ರೆ ಅದನ್ನ ನ್ಯೂಟ್ರಲ್ ತರ್ತಕ್ಕಂತ ಕೆಲಸ ಈ ಒಂದು ಹಸಿರೆಲೆ ಗೊಬ್ಬರ ಮಾಡುತ್ತೆ ಸರ್. ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು. ಎರಡನೇದು ಬಂದ್ಬಿಟ್ಟು ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ ಸರ್, ರುದಿಸುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಣ್ಣಲ್ಲೇ ಇರ್ತಕ್ಕಂತ ಪೋಷಕಾಂಶಗಳು ಅಂದ್ರೆ ಗಿಡಗಳಿಗೆ ದೊರಕ್ತಾ ಇರೋದಿಲ್ಲ, ರೀತಿಯಲ್ಲಿ ಇದು ಮಾಡುತ್ತೆ. ಇದು ರಾಸಾಯನಿಕ ಗುಣಧರ್ಮದಲ್ಲಿ ಒಂದು. ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಜಾಸ್ತಿ ಆಯ್ತು ಅಂದ ತಕ್ಷಣ ಮನೆಯಲ್ಲಿ ನಾವು ಅಕ್ಕಿ ಇಟ್ಕೊಂಡಂಗೆ, ಹೌದು, ಅನ್ನ ಮಾಡಿದ್ರೆ ಮಾತ್ರ ಸೇವನೆ ಮಾಡೋದು, ಬರೀ ಅಕ್ಕಿ ಇಟ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ. ಆತರದ ಒಂದು ಕೆಲಸವನ್ನ ಮಾಡುತ್ತೆ, ಖಂಡಿತ ಆತರದ ಕೆಲಸನ ಇದು ಮಾಡುತ್ತೆ. ಅದ್ರ ಜೊತೆಗೇನೆ ರಾಸಾಯನಿಕದ್ರ ಜೊತೆಗೆ ಭೌತಿಕ ಧರ್ಮದ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತೆ. ಏನಿಲ್ಲ, ಮಣ್ಣಿನ ರಚನೆಯನ್ನ ವೃದ್ಧಿಗೊಳಿಸುತ್ತೆ ಸರ್. ಮಣ್ಣಿನ ರಚನೆ ವೃದ್ಧಿಗೊಳಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಲ್ಲಿ ನೀರನ್ನ ಹಿಡಿದಿಡ್ತಕ್ಕಂತ ಅಂಶ ಜಾಸ್ತಿ ಆಗುತ್ತೆ. ಅಂದ್ರೆ ನಮ್ಮ ಹೊಲದಲ್ಲಿ ಬಿದ್ದಿರ್ತಕ್ಕಂತ ಮಳೆ ನೀರು ನಮ್ಮ ಹೊಲದಲ್ಲೇ ಇಂಗೋ ಅಂತ ಕೆಲಸ ಜಾಸ್ತಿ ಆಗುತ್ತೆ. ಇದು ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಆಮೇಲೆ ಏರಿಯೇಷನ್ ಜಾಸ್ತಿ ಆಗುತ್ತೆ, ಗಾಳಿ ಆಡುವಿಕೆ, ಭೂಮಿಯಲ್ಲಿ ಗಾಳಿ ಆಡುವಿಕೆ ಜಾಸ್ತಿ ಆದ ತಕ್ಷಣ ಬೇರುಗಳು ಹಲಸಾಗಿ ಬೆಳೆದು ಗಿಡನು ಕೂಡ ಹಲಸಾಗಿ ಬೆಳೆಯುತ್ತೆ. ಇದು ಭೌತಿಕ ಧರ್ಮ. ಅದ್ರ ಜೊತೆಗೆ ಜೈವಿಕ ಗುಣಧರ್ಮಗಳ ಮೇಲೆ ಒಂದು ಪ್ರಭಾವ ಬೀಳುತ್ತೆ. ಏನ್ ಜೈವಿಕ ಅಂತ ಹೇಳಿದ್ರೆ ಸೂಕ್ಷ್ಮಾಣುಜೀವಿಗಳು. ನಾವು ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದ ಸಾವಯವ ಗೊಬ್ಬರನ ಹಾಕೋದ್ರಿಂದ ಸೊ ಇವು ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿಗಳು ತುಂಬಾ ಹೆಚ್ಚಾಗುತ್ತೆ. ಯಾಕಂದ್ರೆ ಸೂಕ್ಷ್ಮಾಣುಜೀವಿಗಳು ಬೆಳೆಯೋದಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ಒಂದು ಸಾವಯವ ಪದಾರ್ಥಗಳು ಬೇಕು, ಆಮೇಲೆ ಅದರಲ್ಲಿ ಸಾರಜನಕದ ಪ್ರಮಾಣ ಹೆಚ್ಚಿಗೆ ಇರ್ತಕ್ಕಂತ ಸಾವಯವ ಪದಾರ್ಥಗಳು ಬೇಕು. ಅದಿಷ್ಟಿತ್ತು ಅಂದಾಗ ಭೂಮಿಲಿ ಆಟೋಮೆಟಿಕ್ ಆಗಿ ತನ್ನಂತಾನಾಗೆ ಸೂಕ್ಷ್ಮಾಣುಜೀವಿಗಳು ಬೆಳೆಯುತ್ತಾ ಹೋಗುತ್ತೆ ಸರ್. ಹಾಗಾಗ್ಬಿಟ್ಟು ನಾವು ಆ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಆಗೋದ್ರಿಂದ ಕೂಡ ಹತ್ತತ್ರ ನಮ್ಗೆ 10-20% ಅಷ್ಟು ನಾವು ರಾಸಾಯನಿಕ ಗೊಬ್ಬರನ ಕಡಿತಗೊಳಿಸಬಹುದು ಸರ್. ಇದು ಬಹಳ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಸೊ ದಯವಿಟ್ಟು ಹಸಿರೆಲೆ ಗೊಬ್ಬರಗಳನ್ನ ಬಳಸಿ ನಿಮ್ಮ ಮಣ್ಣಿನ ಆರೋಗ್ಯನ ಉಳಿಸ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಈ ಹಸಿರೆಲೆ ಗೊಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ನಮ್ಮ ಕೃಷಿಕರು ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ಕೃಷಿ ಕಾಲೇಜಿಗೆ ಡೈರೆಕ್ಟ್ ಆಗಿ ಅಲ್ಲಿ ಬಂದೇ ಭೇಟಿ ಆಗ್ಬಹುದು, ಇಲ್ಲ ನಾವು ಫೋನ್ ಇನ್ ಮುಖಾಂತರ ನೀವು ಮಾತಾಡೋದಾದ್ರೆ ನನ್ನ ದೂರವಾಣಿ ಸಂಖ್ಯೆನ ನೀವು ಬರ್ಕೊಳ್ಳಿ. 9964420477. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9964420477.

ಸುಗ್ಗಿ ಬಂದರೆ ಹಿಗ್ಗಿ ಚಿಲಿಪಿಲಿ ಬಾನ್ ಹಕ್ಕಿ ಹಾಡುತ್ತವೆ. ಹೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಆಡುತ್ತಾರೆ. ಸುಗ್ಗಿ ಬಂದರೆ ಹಿಗ್ಗಿ ಚಿಲಿಪಿಲಿ ಬಾನ್ ಹಕ್ಕಿ ಹಾಡುತ್ತಾರೆ. ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಆಡುತ್ತಾರೆ. ಹಕ್ಕಿ ಹಾಡುವ ರಾಗ ಹಾಲಕ್ಕಿ ಹಾಕುವ ತಾಳ. ಹಕ್ಕಿ ಹಾಡುವ ರಾಗ ಹಾಲಕ್ಕಿ ಹಾಕುವ ತಾಳ. ಸೇರಲು ತಕ್ಕ ಧಿಮಿ ತಕ್ಕ ಧಿಮಿ ತಕ್ಕ ಧಿಮಿ ತಕ್ಕ ಚೆಣು. ಸುಗ್ಗಿ ಬಂದರೆ ಹಿಗ್ಗಿ ಚಿಲಿಪಿಲಿ ಬಾನ್ ಹಕ್ಕಿ ಹಾಡುತ್ತಾರೆ. ಹೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಆಡುತ್ತಾರೆ. ಹಾಲಕ್ಕಿ ಬರಲೇಬೇಕು ತಳ್ಳಾಂಗು ತಕ್ಕ ದಿನದ್ದು. ಶುಭ ಕಾರ್ಯಕ್ಕೆ ಹಾಲಕ್ಕಿ ಬರಲೇಬೇಕು ತಿಪ್ಪಣ್ಣ ಖುಷಿಯಲ್ಲಿ ಸಾಗಲೇಬೇಕು. ಸುಗ್ಗಿ ಬಂದರೆ ಹಿಗ್ಗಿ ಚಿಲಿ ಚಿಲಿ ಬಾನಕ್ಕಿ ಹಾಡುತ್ತವೆ. ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಆಡುತ್ತಾರೆ. ಸೊಂದಾಗಿ ಹರುಷದೆ ಬಾಳಿರಿ ಕೂಡಿ ತಳ್ಳಾಂಗು ದಿನದ್ದು. ಮನಸೊಂದಾಗಿ ಹರುಷದೆ ಬಾಳಿರಿ ಕೂಡಿ ಮುಂದಿನ ವರುಷದೆ ಜೋಗುಳ ಹಾಡಿ. ಸುಗ್ಗಿ ಬಂದರೆ ಹಿಗ್ಗಿ ಚಿಲಿ ಚಿಲಿ ಬಾನಕ್ಕಿ ಹಾಡುತ್ತಾರೆ. ಆಹ ಆಹ ಆಹ ಅರೆಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಆಡುತ್ತಾರೆ. ಬಂದರೆ ಹಿಗ್ಗಿ ಚಿಲಿ ಪಿಲಿ ಬಾನ್ ಹಕ್ಕಿ ಹಾಡುತ್ತಾರೆ. ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಹಾಡುತ್ತಾರೆ. ಹಕ್ಕಿ ಹಾಡುವ ರಾಗ ಹಾಲಕ್ಕಿ ಹಾಕುವ ತಾಳ. ಹಕ್ಕಿ ಹಾಡುವ ರಾಗ ಹಾಲಕ್ಕಿ ಹಾಕುವ ತಾಳ. ಸೇರಲು ತಕ್ಕ ಧಿಮಿ ತಕ್ಕ ಧಿಮಿ ತಕ್ಕ ಧಿಮಿ ತಕ್ಕ ಚೆಂಡು. ಸುಗ್ಗಿ ಬಂದರೆ ಹಿಗ್ಗಿ ಚಿಲಿ ಪಿಲಿ ಬಾನ್ ಹಕ್ಕಿ ಹಾಡುತ್ತಾರೆ. ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಹಾಡುತ್ತಾರೆ. ಸುಗ್ಗಿ ಬಂದರೆ ಹಿಗ್ಗಿ ಚಿಲಿ ಪಿಲಿ ಬಾನ್ ಹಕ್ಕಿ ಹಾಡುತ್ತಾರೆ. ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಹಾಡುತ್ತಾರೆ. ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 8:30 ವಿಶೇಷ ಕಾರ್ಯಕ್ರಮ ಬೇವು ಬೆಲ್ಲ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ಕೇಳಿ ಹಾಗೆ ಹೇಗಿತ್ತು ಅಂತ ಕೂಡ ಹೇಳ್ಬೋದು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಇನ್ನು ಮುಂದೆ ಪಾರ್ಟ್ನರ್ ಚಿತ್ರದ ಗೀತೆ. ಶಿಶುನಾಳ ಶರೀಫ ಅವರ ಸಾಹಿತ್ಯ, ಪೂರ್ಣಚಂದ್ರ ತೇಜಸ್ವಿಯವರ ಸ್ವರಸಂಯೋಜನೆ, ಹಾಗೆ ಸಚಿನ್ ಮತ್ತೆ ಪೂರ್ಣಚಂದ್ರ ತೇಜಸ್ವಿಯವರ ಯುಗಳ ಸ್ವರದಲ್ಲಿ. ಬಾಡೋಣ ಬಾರಪ್ಪ ಕೇಳತಿ ಸಿನಿಮಾ ಮನೆ ಮನೆಯಲ್ಲಿ ಯಾಕೊಳ್ಳದಿ ಅಗ್ಗದ ಫಲಗಳ ಕೊಯ್ಲಿಕ್ಕೆ ಹೊಲದೊಳ್ಳು ಒಕ್ಕಿಲಿ ಕರೆದರೆ ಹಿಕ್ಕಿಲಿ ಹೋ